ಕೃಷಿಕರ ಮಕ್ಕಳು ತೋಟಗಾರಿಕೆಯನ್ನು ಅಭ್ಯಾಸ ಮಾಡಬೇಕು ಒಂದು ಶಿಕ್ಷಣದ ಭಾಗವಾಗಿ, ಏನು ಪ್ರಯೋಜನ ಇದೆ, ಏನು ಅವಕಾಶಗಳಿದೆ, ಓದಿದ ಮೇಲೆ ಹೇಗೆ ಅವರು ಕೃಷಿಯಲ್ಲಿ ಅದನ್ನು ಅಳವಡಿಸ್ಕೋಬೋದು, ನಿಮ್ಮ ಪಠ್ಯಕ್ರಮ ಯಾವ ರೀತಿ ಇರುತ್ತೆ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿ. ಮೊದಲಿಗೆ ನಿಮ್ಮ ತೋಟಗಾರಿಕಾ ಕಾಲೇಜಿನಿಂದಲೇ ಆರಂಭ ಮಾಡಿ. ಖಂಡಿತವಾಗಿಯೂ, ಈಗ ನಮ್ಮ ಕಾಲೇಜಿಂದ ನಮ್ಮ ವಿಶ್ವವಿದ್ಯಾಲಯ, ತೋಟಗಾರಿಕಾ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಿಗಿಂತಲೂ ದೊಡ್ಡ ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿ 23 ಜಿಲ್ಲೆಗಳದ್ದು. ಹಾಗಾಗಿ 9 ಕಾಲೇಜುಗಳನ್ನು, ತೋಟಗಾರಿಕಾ ಕಾಲೇಜುಗಳನ್ನು ಹೊಂದಿದೆ ನಮ್ಮ ವಿಶ್ವವಿದ್ಯಾಲಯ. ಆ ಒಂದು ಕಾಲೇಜಿನಲ್ಲಿ ಮೈಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯ ಒಂದು ಕಾಲೇಜು. ಇನ್ನು 8 ಎಲ್ಲಿದ್ದಾವೆ ಸರ್? ಇನ್ನು 8 ಕಾಲೇಜು ಬಾಗಲಕೋಟೆನಲ್ಲಿ ಹೊಂದಿದೆ, ಬೆಂಗಳೂರಿನಲ್ಲಿ ಹೊಂದಿದೆ, ಕೋಲಾರದಲ್ಲಿ ಹೊಂದಿದೆ, ಬೆಳಗಾಂ ಹರಭಾವಿಯಲ್ಲಿ ಹೊಂದಿದೆ, ಬೀದರ್ನಲ್ಲಿದೆ, ಕೊಪ್ಪಳದಲ್ಲಿದೆ, ಮತ್ತು ದೇವಿ ಹೊಸೂರ್ ಅಂತೇಳಿ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು, ನಮ್ಮದು ಪೋಸ್ಟ್ ಹಾರ್ವೆಸ್ಟ್ ಚೆಫ್ಟ್ ಕಾಲೇಜ್ ಅಂತ ಹೇಳೋದು, ಚೆಫ್ಟ್ ಅಂತ ಹೇಳ್ತೀವಿ, ಅದು ಇಂಜಿನಿಯರಿಂಗ್ ಕಾಲೇಜು, ನಮ್ಮ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಅದು. ಇಷ್ಟು ಒಟ್ಟು 9 ಕಾಲೇಜುಗಳು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಬರುತ್ತೆ. ನಮ್ಮ ತೋಟಗಾರಿಕೆ ಯಾಕೆ ವಿಶ್ವವಿದ್ಯಾಲಯ ಆಯಿತು ಅಂದರೆ, ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿದೆ ತೋಟಗಾರಿಕೆ ಎಷ್ಟು ಬೃಹದಾಕಾರವಾಗಿ ಬೆಳೀತಾ ಇದೆ ಅದರ ಒಂದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳಿಗೂ ಸಹ ಒಂದು ರೈತರ ಒಂದು ಆದಾಯವನ್ನು ದ್ವಿಗುಣ ಮಾಡಬೇಕು ಅಂದಾಗ ಅದರಲ್ಲಿ ತೋಟಗಾರಿಕೆ ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಯಾಕೆಂದರೆ ತೋಟಗಾರಿಕೆಯನ್ನೆಲ್ಲ ಅದರ ಮಾಡ್ಕೊಂಡಾಗ ಮಾತ್ರ ಅವರು ಆದಾಯವನ್ನು ಹೆಚ್ಚಿಸ್ಕೋಬೋದು. ಅಗ್ರಿಕಲ್ಚರ್ ಕ್ರಾಪ್ಸ್ಗಿಂತ ನಾವೇನು ಕೃಷಿ ಬೆಳೆ ಹೇಳ್ತೀವಿ ಅದ್ರ ಜೊತೆಗೆ ನಾವು ತೋಟಗಾರಿಕೆಯನ್ನು ಅಳವಡಿಸ್ಕೊಂಡಾಗ, ತೋಟಗಾರಿಕೆ ಬೆಳೆಗಳನ್ನು ಅಳವಡಿಸ್ಕೊಂಡಾಗ ಅದನ್ನು ವೈಜ್ಞಾನಿಕವಾಗಿ ನಾವು ಅದನ್ನು ಬೆಳೆದಾಗ ಹೆಚ್ಚು ಆದಾಯವನ್ನು ನಾವು ಗಳಿಸ್ಬೋದು. ಅದರಿಂದ ಆದಾಯವನ್ನು ಏನಂದರೆ ಈ ಒಂದು ಏನು ಪ್ರಧಾನಮಂತ್ರಿಗಳ ಆಶಯ ಏನಿತ್ತು ದ್ವಿಗುಣಗೊಳಿಸ್ಬೋದು ಅಂತೇಳಿ, ದ್ವಿಗುಣಗೊಳಿಸ್ಬೇಕು ಅಂತೇಳಿ ಆ ಆಶಯವನ್ನು ಖಂಡಿತ ಈ ಒಂದು ಎಲ್ಲ ಚಟುವಟಿಕೆಗಳನ್ನು ಅದರಲ್ಲೂ ತೋಟಗಾರಿಕೆಯನ್ನು ಪ್ರಮುಖವಾಗಿ ನಾವು ಅಳವಡಿಸ್ಕೊಂಡಾಗ ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಖಂಡಿತ ಹೋಗಿ ಸಾಧ್ಯವಾಗುತ್ತೆ. ಇನ್ನು ಶಿಕ್ಷಣಕ್ಕೆ ಬಂದಾಗ, ತೋಟಗಾರಿಕೆ ಶಿಕ್ಷಣ ಅಂತೇಳಿ ಬಂದಾಗ ಈಗ ಪ್ರಥಮವಾಗಿ ಡಿಪ್ಲೊಮೋ ಹಾರ್ಟಿಕಲ್ಚರ್ ಅಂತೇಳಿ ಬರುತ್ತೆ. ಅದು ಎಲ್ಲ ಕಾಲೇಜುಗಳಲ್ಲೂ ಇಲ್ಲ, ಎರಡು ಕಡೆ ಮಾತ್ರ ಇದೆ. SLC ಆದವರು ಡಿಪ್ಲೊಮೋವನ್ನು ಮಾಡ್ಕೋಬೋದು, ಅದು 2 ವರ್ಷದ ಕೋರ್ಸ್. ಅದು PUC ಸಮಾನವಾಗಿ ಇರ್ತಕ್ಕಂಥದ್ದು. ಅದು ಇಲ್ಲಿ ಕೂಡ PUC ಬದಲು ಇದನ್ನು ಕೂಡ ಮಾಡಿಕೊಂಡವರು BSc ಹಾರ್ಟಿಕಲ್ಚರಿಗೆ ಬರ್ಬೋದು. ಒಟ್ಟು ಸೀಟ್ಗಳಲ್ಲಿ 5% ಮಾತ್ರ ಈ ಲ್ಯಾಟ್ರಲ್ ಎಂಟ್ರಿ ಅಂತೇಳಿ, ಅವರಿಗೆ CET ಬರೆಯ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಡಿಪ್ಲೊಮೋ ಮಾಡಿಕೊಂಡವರು ನೇರವಾಗಿ BSc ಹಾರ್ಟಿಕಲ್ಚರ್ಗೆ ಬರ್ಬೋದು. ಅಥವಾ ಅದನ್ನು ಮುಖ್ಯವಾಗಿ BSc ಹಾರ್ಟಿಕಲ್ಚರ್ ಮಾಡಬೇಕು ಅಂತಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಏನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಕ್ಕಾಗದೇ ಇದ್ದರು ಕೊನೆ ಪಕ್ಷ ಡಿಪ್ಲೊಮೋನಾರು ಮಾಡಿಕೊಂಡು ಅವರ ಒಂದು ರೈತರ ಮಕ್ಕಳು ಹೆಚ್ಚಿನ ಒಂದು ವೈಜ್ಞಾನಿಕವಾಗಿ ತೋಟಗಾರಿಕೆಗಳನ್ನು ಬೆಳೀಲಿಕ್ಕೆ ಜ್ಞಾನವನ್ನು ಮತ್ತು ಅವರಿಗೆ ಒಂದು ಜ್ಞಾನವನ್ನು ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಈ ಒಂದು ಇದನ್ನು ಪ್ರಾರಂಭ ಮಾಡಿದ್ದು. ಎಲ್ಲಿದೆ ಸರ್ ಡಿಪ್ಲೊಮೋ ಕಾಲೇಜು? ಡಿಪ್ಲೊಮೋ 2 ಕಡೆ ಇದೆ, ಒಂದು ಹರಭಾವಿ, ಇನ್ನೊಂದು ಕೋಲಾರ ಕಾಲೇಜಿನಲ್ಲಿದೆ. ಕೋಲಾರ ಕಾಲೇಜಿಂದ ಅಲ್ಲಿ ಹೊಗಳಗೆರೆ ರಿಸರ್ಚ್ ಸ್ಟೇಷನ್ ಇದೆ, ಹೊಗಳಗೆರೆ ರಿಸರ್ಚ್ ಸ್ಟೇಷನಲ್ಲಿ ಇದು ಕ್ಲಾಸಸ್ಸು ಇದೆಲ್ಲ ನಡೆಯುತ್ತೆ. 2 ಕಡೆ ಮಾತ್ರ ಡಿಪ್ಲೊಮೋ. ಈಗ ಎಷ್ಟು ಜನ ತಗೋತೀರ ಸರ್? ಅದು 30 ಜನ ಪ್ರತಿ ಬ್ಯಾಚ್ಗೆ 30 ಜನಗಳನ್ನು ತಗೊಳ್ತಾ ಇದೆ. ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಏನಾದರೂ ಇರುತ್ತಾ ಅಥವಾ ನೇರವಾಗಿ? ಅದು ನೇರವಾಗಿ ಮೆರಿಟ್ ಮೇಲೆ, SLC ಆದವರು ಅದಕ್ಕೆ ಅಪ್ಲೈ ಮಾಡಿ ಅದನ್ನು ಮೆರಿಟ್ ಮೇಲೆ ಆಯ್ಕೆ ಮಾಡ್ಕೊತಕ್ಕಂಥದ್ದು. ಏನು ರಿಸರ್ವೇಷನ್ ಎಲ್ಲ ಎಲ್ಲದಕ್ಕೆ ಏನಿರ್ತದೆ ಅದ್ರ ಪ್ರಕಾರನೇ ಅದನ್ನು ಆಯ್ಕೆ ಮಾಡಲಾಗ್ತದೆ. ನಂತರ ಈಗ BSc ತೋಟಗಾರಿಕೆ ನೆಕ್ಸ್ಟು ಇದರಲ್ಲಿ ಬಂದಾಗ BSc ತೋಟಗಾರಿಕೆ ಅಂತಕ್ಕಂಥ ಒಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ, ತೋಟಗಾರಿಕಾ ವಿಶ್ವವಿದ್ಯಾಲಯ ಅಥವಾ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆ ಒಂದು ಡಿಗ್ರಿ ಪ್ರೋಗ್ರಾಮನ್ನು ಮಾಡ್ಬೋದು. ಇದನ್ನು ನಾವು ಈಗ 9 ಕಾಲೇಜು ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಮತ್ತು ಶಿವಮೊಗ್ಗ ವಿಶ್ವವಿದ್ಯಾಲಯದಡಿ 2 ಕಾಲೇಜುಗಳು ಬರ್ತದೆ. ಹಿರಿಯೂರು ಮತ್ತು ಮೂಡಿಗೆರೆಯಲ್ಲಿ 2 ತೋಟಗಾರಿಕಾ ಮಹಾವಿದ್ಯಾಲಯ ಇದ್ದಾವೆ. ಎಲ್ಲ ಕಾಲೇಜುಗಳಿಗೂ ಈ ಒಂದು ಏನು ಪ್ರವೇಶದ ಒಂದು ಕಂಡೀಷನ್ಸು ಸೇಮ್ ಇರ್ತದೆ. ಏನಂದರೆ ಅವರು CET ಮಾಡಿಕೊಂಡು ಅಲ್ಲಿ ಮೆರಿಟ್ ಮೇಲೆ ಆಯ್ಕೆ ಆಗ್ತಕ್ಕಂಥದ್ದು. ರೈತರ ಮಕ್ಕಳಿಗೆ ಈಗಾಗಲೇ ಈಗ 3 ವರ್ಷದಿಂದ ಅವರ ಕೃಷಿ ಮಕ್ಕಳಿಗೆ ಉತ್ತೇಜನ ಕೊಡಬೇಕು ಅಂತೇಳಿ 50% ಅವರಿಗೆ ರಿಸರ್ವ್ ಆಗಿ ಈಗಿಟ್ಟು ಅದನ್ನು ಪ್ರಾಕ್ಟಿಕಲ್ ಟೆಸ್ಟ್ ಮಾಡಿ ಅದ್ರ ಮುಖಾಂತರ ರೈತರ ಮಕ್ಕಳಿಗೆ ಆ ಒಂದು ಸಿ ಇ ಟಿ ರ್ಯಾಂಕನ್ನು ಸಪ್ರೇಟ್ ಅನೌನ್ಸ್ ಮಾಡಿ ಅದ್ರ ಮುಖಾಂತರ ಶೇಕಡ 50% ಸೀಟನ್ನು ರೈತರ ಮಕ್ಕಳಿಗೆ ಈಗ ಕೊಡಲಾಗ್ತಾ ಇದೆ. ಏನು ಉದ್ದೇಶ ಸರ್? ಅದು ಮುಖ್ಯವಾಗಿ ಏನಂದರೆ, ರೈತರ ಮಕ್ಕಳಿಗೆ ಈಗ ಮೆರಿಟ್ ಬಂದಾಗ ಸಿಟಿನಲ್ಲಿ ಓದ್ತಂಥ ಮಕ್ಕಳುಗಳು ಹೆಚ್ಚಿನ ಒಂದು ಪರ್ಸೆಂಟೇಜನ್ನು ತೊಗೊಳ್ತಾರೆ, ಅವರೇ ಎಲ್ಲ ಸೀಟುಗಳನ್ನು ತೊಗೊಂಡ್ರೆ ರೈತರ ಮಕ್ಕಳು ಕಡಿಮೆ ಪರ್ಸೆಂಟೇಜ್ ಇದ್ದವರಿಗೆ ಈ ಒಂದು ಸೀಟ್ ಸಿಗ್ತಕ್ಕಂಥ ಅವಕಾಶ ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಗೆ, ಏನು ರೈತರ ಮಕ್ಕಳು ಕೃಷಿಯಲ್ಲಿ ಪದವಿಯನ್ನು ಪಡೆದು ಅಥವಾ ತೋಟಗಾರಿಕೆಯಲ್ಲಿ ಪದವಿಯನ್ನು ಪಡೆದು, ಯಾಕಂದರೆ ರೈತರ ಮಕ್ಕಳು ಅಂದಾಗ ಅವ್ರಿಗೆ ಜಮೀನು ಇದ್ದೇ ಇರುತ್ತೆ, ಅವರು ವೈಜ್ಞಾನಿಕವಾಗಿ ಮಾಡಿದಾಗ ಖಂಡಿತ ಅವರು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೋಬೋದು, ಒಂದು ಒಳ್ಳೆಯ ಆದಾಯವನ್ನು ಪಡಿಬೋದು, ಮತ್ತು ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ರೈತರ ಮಕ್ಕಳಿಗೆ ಕೊಟ್ಟಾಗ ಅದು ಇನ್ನೂ ಅನುಕೂಲ ಆಗ್ತದೆ. ಈಗ ಸಿಟಿಯಿಂದ ಬಂದ ಆಫೀಸರ್ಸ್ ಮಕ್ಕಳು ಇವರೆಲ್ಲ ಬಂದರೆ ಮತ್ತೆ ಅವರು ಸರ್ಕಾರಿ ಹುದ್ದೆಗಳಿಗೆ ಮಾತ್ರ ಅವರು ಇಷ್ಟಪಡ್ತಾರೆ ಇರ್ತಾರೆ, ಅವ್ರು ಸ್ವಂತ ಮಾಡಲಿಕ್ಕೆ ಅವ್ರಿಗೆ ಜಮೀನು ಇರೋದಿಲ್ಲ, ಸ್ವಂತ ಇದರಲ್ಲಿ ಅವರು ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ಉದ್ದೇಶದಿಂದ ರೈತರ ಮಕ್ಕಳು ಅವ್ರ ಜಮೀನಿನಲ್ಲಿ ಒಂದು ಏನು ಹೊಸ ಹೊಸ ತಾಂತ್ರಿಕತೆ ಬಂದಿದೆ, ವೈಜ್ಞಾನಿಕವಾಗಿ ಈ ತಾಂತ್ರಿಕಗಳನ್ನು ಅಳವಡಿಸ್ಕೊಂಡು ಹೆಚ್ಚಿನ ಉತ್ಪಾದನೆಯನ್ನು ಮಾಡಿ ಅವಕಾಶ ಇದೆ ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ರೀತಿ ಶೇಕಡ 50% ಅವ್ರಿಗೇ ರಿಸರ್ವನ್ನು ಇಡಲಾಗಿದೆ. ಈಗ ಸಿ ಇ ಟಿ ಪರೀಕ್ಷೆನೂ ಆಗಿದೆ, ಫಲಿತಾಂಶನೂ ಕೂಡ ಹೊರಗಡೆ ಬಂದಿದೆ. ಈಗ ಮಕ್ಕಳಿಗೆ ತಮ್ಮ ಸಲಹೆ ಸಂದೇಶ ಏನು, ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಹೇಗೆ ಅವರು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಕಾಲೇಜ್ಗಳನ್ನು? ಕಾಲೇಜ್ಗಳು ಪೂರ್ಣವಾಗಿ ಇದು ಮೆರಿಟ್ ಮೇಲೇ, ಯಾಕೆಂದರೆ ಜಾಸ್ತಿ ಮೆರಿಟ್ ಬಂದವ್ರಿಗೆ ಅವ್ರಿಗೆ ಯಾವ ಕಾಲೇಜ್ ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು ಯಾವ ಜಾಗದಲ್ಲಿ ಪ್ಲೇಸಲ್ಲಿ. ಅನಂತರ ಮೆರಿಟ್ ಬಂದವ್ರಿಗೆ ಯಾವ್ಯಾವ ಕಾಲೇಜ್, ಈ ತುಂಬ ಬೇಡಿಕೆ ಇರತಕ್ಕಂಥ ಬೇಡಿಕೆ ಅಂದರೆ ಗುಣಮಟ್ಟ, ಈಗ ಈ ಬೋಧನಾ ಗುಣಮಟ್ಟ, ಯಾಕೆಂದರೆ ಎಲ್ಲ ಸರ್ಕಾರಿ ಕಾಲೇಜ್ಗಳೇ ಆಗಿರ್ಬೋದು, ಈಗ ವಿಶ್ವವಿದ್ಯಾಲಯ ಬೇರೆ ಆಗಿದ್ರೂ ಕೂಡ ಎಲ್ಲವೂ ಸರ್ಕಾರಿ ಕಾಲೇಜ್ಗಳೇ. ಈ ಎಲ್ಲ ಸರ್ಕಾರಿ ಕಾಲೇಜ್ಗಳಲ್ಲಿ ಬೋಧನಾ ಗುಣಮಟ್ಟ ಸಮಾನವಾಗಿರುತ್ತೆ, ಮತ್ತು ಬೇರೆ ಫೆಸಿಲಿಟೀಸು ಕೂಡ ಅದೇ ರೀತಿ ಇರ್ತವೆ. ಹಾಸ್ಟೆಲ್ ಫೆಸಿಲಿಟೀಸ್ ಇರ್ಬೋದು, ಲೈಬ್ರರಿ ಫೆಸಿಲಿಟೀಸ್ ಇರ್ಬೋದು, ಬೇರೆ ಏನೆಲ್ಲ. ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ 9 ಕಾಲೇಜ್ ಅಂತ ಹೇಳಿದ್ರೆ 9 ಕಾಲೇಜಲ್ಲೂ ಅದೇ ಸರಿಸಮಾನಾದಂಥ ವ್ಯವಸ್ಥೆ ಇರುತ್ತೆ, ಸೌಲಭ್ಯಗಳಿರ್ತವೆ. ಆದರೆ ಕೆಲವು ಸರಿ ಏನಾಗ್ತದೆ ಅಂದರೆ, ನಗರಗಳಲ್ಲಿರ್ತಕ್ಕಂಥ ಕಾಲೇಜ್ಗಳಿಗೆ ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಅಥವಾ ಪೋಷಕರು ಆಯ್ಕೆ ಮಾಡ್ತಕ್ಕಂಥದ್ದು ಹೆಚ್ಚು. ಈಗ ಬೆಂಗಳೂರಿಗೆ ಅಥವಾ ಮೈಸೂರು ಅಥವಾ ದೊಡ್ಡ ದೊಡ್ಡ ನಗರದಲ್ಲಿ ಇರ್ತಕ್ಕಂಥದ ಕಾಲೇಜುಗಳಿಗೆ ಅವರು ಪ್ರಿಫರೆನ್ಸನ್ನು ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವು. ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಖರ್ಚು ಎಷ್ಟಾಗತ್ತೆ ಇದಕ್ಕೆ? ನಾವು ಖರ್ಚಿಗೆ ಬಂದಾಗ ನಾವು ಯಾವುದೇ ಒಂದು ಡಿಗ್ರಿ ತೊಗೊಂಡ್ರು ಅವೆಲ್ಲವಕ್ಕಿಂತ ಇಲ್ಲಿ ಕಡಿಮೆ ಖರ್ಚು ಬರ್ತದೆ. ಇಲ್ಲಿ ನಮಗೆ ಮೊದಲನೇ ವರ್ಷ ಅವರು 2 ಸೆಮಿಸ್ಟರಿಂದ 60,000 ರೂಪಾಯಿ ಕಟ್ಟಬೇಕಾಗ್ತದೆ. ಜನರಲ್ ಮೆರಿಟ್ ಸ್ಟೂಡೆಂಟ್ ನಾನು ಹೇಳ್ತಾ ಇದ್ದೀನಿ, ಜನರಲ್ ಸ್ಟೂಡೆಂಟ್ಸ್ಗೆ 60,000 ರೂಪಾಯಿ ಕಟ್ಟಬೇಕಾಗ್ತದೆ. ಇನ್ನು ತದನಂತರ ವರ್ಷಗಳಲ್ಲಿ 2ನೇ ವರ್ಷ, 3ನೇ ಮತ್ತು 4ನೇ ವರ್ಷ 50,000 ರೂಪಾಯಿ ಅವರಿಗೆ 2 ಸೆಮಿಸ್ಟರ್ ಸೇರಿ. ಈಗ ಮೊದಲನೇ ವರ್ಷ ಈಗ ಅವರು ಆಯ್ಕೆಯಾಗಿ ಅಡ್ಮಿಷನ್ ಆಗಿ ಬಂದರೆ ಮೊದಲನೇ ಸೆಮಿಸ್ಟ್ರು 36,000 ರೂಪಾಯಿ ಕಟ್ಟಬೇಕಾಗ್ತದೆ. ಇನ್ನು ಉಳಿದ ಅಮೌಂಟನ್ನು ಸೆಕೆಂಡ್ ಸೆಮಿಸ್ಟ್ರು ಇಲ್ಲಿ ಕಟ್ಟಬೇಕಾಗ್ತದೆ. ಒಟ್ಟು 4 ವರ್ಷದ ಅವಧಿಯ ಕೋರ್ಸ್ ಇದು? ಹೌದು, ಇದು ಒಟ್ಟು 4 ಅವಧಿಯ ಕೋರ್ಸು. ಓಕೆ, ಒಟ್ಟು 8 ಸೆಮಿಸ್ಟರ್ ಇರ್ತವೆ. ಹಾಂ, 8 ಸೆಮಿಸ್ಟ್ರುಗಳು ಇರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು, ಈ SC ST ವಿದ್ಯಾರ್ಥಿಗಳಿಗೆ, SC ST ವಿದ್ಯಾರ್ಥಿಗಳಿಗೆ 2.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ಯಾವುದೇ ರೀತಿಯಾದಂಥ ಫೀಸನ್ನು ಕಟ್ಟುವಾಗಿಲ್ಲ. ಅವರಿಗೆ ಕೇವಲ ಒಂದು ಏನು ಡಿಪಾಸಿಟ್ ಮಾಡಿದ ಅಮೌಂಟ್ ಏನಿರ್ತದೆ, ಒಂದು 6,000 ರೂಪಾಯಿ, ಅದನ್ನು ಕಟ್ಟಬೇಕಾಗ್ತದೆ. ಕಾನ್ವಿಕೇಶನ್ಗೆ 1,500 ರೂಪಾಯಿ ಕಟ್ಟಬೇಕಾಗ್ತದೆ. ಈ 6,000 ಚಿಲ್ಲರೆ ಏನು ಕಟ್ತಾರೆ ಅದನ್ನು ಡಿಗ್ರಿ ಮುಗಿದ್ಮೇಲೆ ಅವ್ರಿಗೆ ವಾಪಸ್ ಬರುತ್ತೆ. ರೈತರ ಮಕ್ಕಳನ್ನು ರಿಸರ್ವೇಷನಲ್ಲಿ ಎಂಟ್ರ್ ಆಗ್ತಾರಲ್ಲ, ಹೌದು, ಅವ್ರಿಗೇನಾದರೂ ರಿಯಾಯಿತಿ ಇದೆಯಾ? ರೈತರ ಮಕ್ಕಳಿಗೆ ಅಂದರೆ ಈಗ ಅವರು ಇನ್ಕಮ್ ಇದರಲ್ಲಿ ಜನರಲ್ ಮೆರಿಟಲ್ಲಿ ಬಂದಾಗ ಯಾವುದೇ ರೀತಿಯಾದಂಥ ಇದಿಲ್ಲ. ಇನ್ನು ಕೆಲವೊಂದು ಈಗ 2A ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಈಗ ಸ್ಕಾಲರ್ಶಿಪ್ಗಳಿದ್ದಾವೆ. ಆ ಸ್ಕಾಲರ್ಶಿಪ್ಗಳಲ್ಲಿ ಫೀಸ್ ಕನ್ಸೆಷನ್ ಇದೆ. ಸ್ಕಾಲರ್ಶಿಪ್ ಸಿಗ್ಬೋದು ಸರ್? ಈಗ ಇಲ್ಲಿ ನಮ್ಮಲ್ಲಿ ಈಗ ಎಲ್ಲ ಕ್ಯಾಟಗರಿಗೂ ಕೂಡ ಸ್ಕಾಲರ್ಶಿಪ್ ಇದೆ. ಈಗ SSP ಪೋರ್ಟಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ಹಿಂದುಳಿದ ವರ್ಗದರಿಂದ ಅವ್ರಿಗೂ ಕೂಡ ಸ್ಕಾಲರ್ಶಿಪ್ ಬರ್ತದೆ. ಮತ್ತು ಕರ್ನಾಟಕದ ಈ ಒಂದು ನಮ್ಮ ಒಂದು ಸರ್ಕಾರದಿಂದ ಏನು ಸ್ಕಾಲರ್ಶಿಪ್ ಇದೆ, ಇದ್ರ ಜೊತೆಗೆ ಭಾರತ ಸರ್ಕಾರದಿಂದ ICRಯಿಂದ ಮೆರಿಟ್ ಸ್ಕಾಲರ್ಶಿಪ್ ಬರುತ್ತೆ. ಓಕೆ, ಮೆರಿಟ್ ಸ್ಕಾಲರ್ಶಿಪ್ ಬರುತ್ತೆ, ಮತ್ತು ಅದರಲ್ಲಿ ಎರಡು ಟೈಪ್ ಸ್ಕಾಲರ್ಶಿಪ್ಪನ್ನು ನಾವು ಕೊಡ್ತೀವಿ. ಆ ಒಂದು ಇದನ್ನು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ನಾವು ಇದನ್ನು ಕೊಡ್ತೀವಿ ನಾವು ಅದಕ್ಕೆ. ಓಕೆ, ಈಗ ಡೇ ಸ್ಕಾಲರ್ ಆಗೂ ಇರ್ಬೋದು, ನಿಮ್ಮ ಹಾಸ್ಟೆಲಲ್ಲಿ ವಾಸ ಮಾಡ್ಕೊಳ್ಬೇಕಾದ್ರೆ ಇರ್ಬೋದು. ಹೌದು, ಅಥವಾ ಕಂಪಲ್ಸರಿ ನಿಮ್ಮ ಹಾಸ್ಟೆಲಲ್ಲಿ ಇರಲೇಬೇಕು? ಇಲ್ಲ ಇಲ್ಲ, ಕಂಪಲ್ಸರಿ ಹಾಸ್ಟೆಲ್ ಇರಬೇಕು ಅಂತ ಇಲ್ಲ. ಯಾಕೆಂದರೆ ಹಾಸ್ಟೆಲಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಇರುತ್ತೆ, ಯಾಕೆಂದರೆ ಅವರು ಅದೇ ಊರಿನವರಾಗಿ ಈಗ ಮೈಸೂರು ಕಾಲೇಜು ಅಂದರೆ ಮೈಸೂರಿನವ್ರಿಗೆ ಸೀಟ್ ಸಿಕ್ಕಿರೋದು ಕಡಿಮೆ ಆಗಿರ್ತದೆ ಎಲ್ಲರಿಗೂ. ಈಗ ನಮ್ಮ ಕಾಲೇಜಿನಲ್ಲಿ 95%ಗಿಂತ ಜಾಸ್ತಿ ವಿದ್ಯಾರ್ಥಿಗಳು ಹಾಸ್ಟೆಲಲ್ಲೇ ಇದ್ದಾರೆ. ಓಕೆ ಓಕೆ, ಯಾಕೆಂದರೆ ಎಲ್ಲರೂ ಸಾಮಾನ್ಯಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ, ಮತ್ತು ICR ಕೋಟಾದಿಂದ ಬಂದಿರತಕ್ಕಂಥವ್ರು ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ. ಹಾಗಾಗಿ ಹಾಸ್ಟೆಲಲ್ಲಿ ಇರಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತದೆ. ಸರ್, ಗಂಡು ಹುಡುಗರುಗಳಿಗೆ ಹೆಣ್ಮಕ್ಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ? ಖಂಡಿತವಾಗಿಯೂ, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಪ್ರತ್ಯೇಕವಾದಂಥ ಹಾಸ್ಟೆಲ್ ವ್ಯವಸ್ಥೆ ನಮ್ಮಲ್ಲಿ ಇದೆ. ಸರ್, ಹೇಳಿ ಕೇಳಿ ಕೃಷಿ ಗಟ್ಟಿಯಾದ ಕಸುಬು ಮತ್ತು ಗಟ್ಟಿಯಾದ ಶಿಕ್ಷಣವೂ ಹೌದು, ಹೆಣ್ಣು ಮಕ್ಕಳು ಇದರಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಅನಿಸುತ್ತಾ? ಹಾರ್ಟಿಕಲ್ಚರ್ ಶಿಕ್ಷಣ ಹೆಣ್ಣು ಮಗಳಿಗೆ ಯಾವ ರೀತಿ ಸೂಕ್ತ ಆಗಬಲ್ಲದು ಅಂತ ತಮಗನ್ಸುತ್ತೆ? ಸುಮಾರು 25 ವರ್ಷದಿಂದ ಈ ಒಂದು ಏನು ತೋಟಗಾರಿಕೆಗೆ ಹೆಣ್ಮಕ್ಳು ಏನು ಮಾಡೋಕ್ಕಾಗ್ತದೆ ಅಂತಿದ್ರು. ಇವತ್ತು ನಮ್ಮಲ್ಲಿ ಅಡ್ಮಿಷನ್ ಆಗ್ತಾ ಟೋಟಲ್ ಅಡ್ಮಿಷನ್ 60% ಹೆಣ್ಮಕ್ಳು ಬರ್ತಾ ಇದ್ದಾರೆ, 40% ಹುಡುಗರು ಬರ್ತಾ ಇದ್ದಾರೆ. ಇನ್ನು ಈ ಆಯ್ಕೆ ಇದರಲ್ಲೂ ಸಹ ಮೆರಿಟಲ್ಲೂ ಕೂಡ ಈಗ ಆಲ್ಮೋಸ್ಟು ಗೋಲ್ಡ್ ಮೆಡಲ್ ತಗೊಳ್ತಾ ಇರೋದು ಹೆಣ್ಮಕ್ಳೇ. ಓವರಾಲ್ ಪರ್ಫಾರ್ಮೆನ್ಸ್ ತೊಗೊಂಡ್ರು ಕೂಡ ಹೆಣ್ಮಕ್ಳೇ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಇನ್ನು ಆಯ್ಕೆಯಾಗಿ ಈಗ ನಮ್ಮ ತೋಟಗಾರಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಈಗ ಆಯ್ಕೆಯಾಗಿ ಈಗಾಗಲೇ ತೋಟಗಾರಿಕೆ ಅಧಿಕಾರಿಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರೆ. ಹಾಗಾಗಿ ಇದರಲ್ಲಿ ನಮ್ಮ ಹೆಣ್ಮಕ್ಳು ಕೂಡ ಒಳ್ಳೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಮತ್ತು ಅಧಿಕಾರಿಗಳಾಗಿಯೂ ಸಹ ಸರಿಸಮಾನವಾಗಿ ಗಂಡ್ಮಕ್ಳು ಸರಿಸಮಾನವಾಗಿ ಅಥವಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಂದು ಕಾಲದಲ್ಲಿ ಕೃಷಿ ಆಗಲಿ ವೆಟರ್ನರಿ ಆಗಲಿ ತೋಟಗಾರಿಕೆ ಆಗಲಿ ಹೆಣ್ಮಕ್ಳು ಬರ್ತಾನೆ ಇತ್ತಿಲ್ಲ, ಈಗ ಆ ಒಂದು ಮಿತ್ ಏನಿದೆ ಅದು ಒಡೆದಿದೆ. ಈಗ ಸಮಾನಾಂತರವಾಗಿ ಹೆಣ್ಮಕ್ಳೇ ಜಾಸ್ತಿ ಬರ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಶಿಕ್ಷಣ ವಿಧಾನ ಹೇಳಿ ಸರ್, ಏನೇನು ಬೋಧನೆ ಮಾಡ್ತೀರಿ 4 ವರ್ಷದಲ್ಲಿ, ಯಾವ ರೀತಿ ಟೀಚಿಂಗ್ ಇರುತ್ತೆ, ಸೊ ಯಾವ್ಯಾವ ವರ್ಷದಲ್ಲಿ ಏನೇನು ಹೇಳ್ಕೊಡ್ತೀರಿ, ಪ್ರಾಕ್ಟಿಕಲ್ ಟ್ರೈನಿಂಗ್ ಏನಾದರೂ ಇರುತ್ತಾ, ಮತ್ತು ವಿಶೇಷವಾಗಿ ನಿಮ್ಮ ತೋಟಗಾರಿಕಾ ಕಾಲೇಜಿನಲ್ಲಿ ಅವರು ಉದ್ಯಮಿಗಳಾಗೋದಕ್ಕೆ ಸಹಕರಿಸುವಂತಹ ಒಂದಷ್ಟು ಕೆಲಸವನ್ನು ಕೂಡ ತಾವು ಮಾಡ್ತೀರಿ, ವಿವರವಾಗಿ ಹೇಳಿ ಸರ್ ಹೇಗಿರುತ್ತೆ ಶಿಕ್ಷಣ? ಈಗ ನಮ್ಮ ತೋಟಗಾರಿಕೆ ಶಿಕ್ಷಣ ಅಂದರೆ ಮೊದಲನೇ ವರ್ಷದಿಂದ 3ನೇ ವರ್ಷದವರೆಗೂ ಪ್ರಾಕ್ಟಿಕಲ್ಸನ್ನು ಕೂಡ ನಾವು ಜಾಸ್ತಿ ಮಾಡೋದು. ಇವಾಗ ಮೊದಲನೇ ವರ್ಷದಲ್ಲಿ ಅವರಿಗೆ ಬೇಸಿಕ್ ಕೋರ್ಸಸ್ಗಳಿಂದ ಶುರುವಾಗ್ತವೆ. ನಮ್ಮಲ್ಲಿ ಬೇರೆ ಇದಕ್ಕೆ ಪೂರಕವಾದಂಥ ವಿಷಯಗಳನ್ನು ಸಹ ನಾವು ಬೋಧನೆ ಮಾಡ್ತೀವಿ. ಈಗ ತೋಟಗಾರಿಕೆ ಅಂದರೆ ಪೂರ್ತಿ ತೋಟಗಾರಿಕೆ ಬಿಟ್ಟು ಬೇರೆ ಯಾವುದು ಮಾಡೋದಿಲ್ಲ ಅಂತಲ್ಲ, ಅದರಲ್ಲಿ ಫಾರೆಸ್ಟ್ರಿ ಸಂಬಂಧಪಟ್ಟದ್ದು ಇದು ಮಾಡ್ತೀವಿ, ಕೃಷಿಗೆ ಸಂಬಂಧಪಟ್ಟದ್ದನ್ನು ಇದು ಮಾಡ್ತೀವಿ, ವೆಟರ್ನರಿ ಕೋರ್ಸು ಸಹ ಇರುತ್ತೆ. ಈ ರೀತಿ ಬೇಸಿಕ್ ಇವನ್ನ ನಾವು ಮೊದಲನೇ ವರ್ಷದಲ್ಲಿ ಅವರಿಗೆ ಬೋಧನೆ ಮಾಡ್ತೀವಿ. ಅದರ ಜೊತೆಗೆ 2ನೇ ವರ್ಷದಿಂದ ಈಗೇನಂದರೆ 2 ಮತ್ತು 3ನೇ ವರ್ಷ ನಮ್ಮ ತೋಟಗಾರಿಕೆಯಲ್ಲಿ ಪ್ರಮುಖವಾಗಿ 5 ವಿಭಾಗಗಳಿದ್ದಾವೆ. ಅದರಲ್ಲಿ ಈಗ ಹಣ್ಣು ವಿಜ್ಞಾನ, 2ನೇದಾಗಿ ತರಕಾರಿ ವಿಜ್ಞಾನ ವೆಜಿಟೇಬಲ್ ಸೈನ್ಸ್ ಅಂತ ಹೇಳ್ತೀವಿ, 3ನೇದಾಗಿ ಫ್ಲೋರಿಕಲ್ಚರ್ ಆ್ಯಂಡ್ ಲ್ಯಾಂಡ್ಸ್ಕೇಪಿಂಗ್ ಅಂತ ಹೇಳ್ಬಿಟ್ಟು ಅದು ಹೂಗಳ ಬಗ್ಗೆ ವಿನ್ಯಾಸದ ಬಗ್ಗೆ ಮಾಡ್ತಕ್ಕಂಥ ಒಂದು ವಿಭಾಗ, 4ನೇದು ಪ್ಲ್ಯಾಂಟೇಷನ್ ಸ್ಪೈಸಿಸ್ ಆ್ಯಂಡ್ ಮೆಡಿಸಿನ್ ಆ್ಯಂಡ್ ಆರೋಮ್ಯಾಟಿಕ್ ಕ್ರಾಪ್ಸ್ ಅಂತ ಹೇಳ್ಬಿಟ್ಟು. ಆ ಇದರಲ್ಲಿ ಈಗ ಪ್ಲ್ಯಾಂಟೇಷನ್ ಕ್ರಾಪ್ಗಳ ಬಗ್ಗೆ ಮೆಡಿಸಿನಲ್ ಕ್ರಾಪ್ಗಳ ಬಗ್ಗೆ ಅದರಲ್ಲಿ ಅಧ್ಯಯನವನ್ನು ಮಾಡ್ತಾರೆ. 5ನೇದು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಹೇಳಿ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟು, ಇವೆಲ್ಲ ಬೆಳೆಗಳನ್ನು ಆ ಕುಯಿಲು ಮಾಡಿದ ನಂತರ ಯಾವ ರೀತಿ ನಿರ್ವಹಣೆ ಮಾಡಬೇಕು ಮತ್ತು ಅದಕ್ಕೆ ವ್ಯಾಲ್ಯೂ ಅಡಿಷನನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ವಿವರವಾಗಿ ಆ ಒಂದು ಕೋರ್ಸ್ಗಳನ್ನು ಇಲ್ಲಿ ಕಲಿತಾರೆ. ಇದಕ್ಕೆ ಪೂರಕವಾಗಿ ಇನ್ನೂ 5 ಡಿಪಾರ್ಟ್ಮೆಂಟ್ಗಳು ಇರ್ತವೆ ನಮ್ಮಲ್ಲಿ. ಇದಕ್ಕೆ ಇವಾಗ ನಮಗೆ ಪ್ಲಾಂಟ್ ಪೆಥಾಲಜಿ ಇರ್ಬೋದು, ರೋಗಶಾಸ್ತ್ರ ಮತ್ತು ಕೀಟಶಾಸ್ತ್ರ ಎಂಟಮಾಲಜಿ ಮತ್ತು ಬೇಸಿಕ್ಸ್, ಇದರಲ್ಲಿ ಸೋಷಿಯಲ್ ಸೈನ್ಸಸ್ ಅಂತ ಹೇಳ್ಬಿಟ್ಟು ಎಕನಾಮಿಕ್ಸು ಇವೆಲ್ಲ ಬರ್ತಕ್ಕಂಥ ಇದಿರ್ತದೆ, ಮತ್ತು ಸಿ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಇವೆಲ್ಲ ಕೋರ್ಸ್ಗಳನ್ನು ನಮ್ಮ ಸಂಪೂರ್ಣವಾಗಿ ಇದನ್ನು ಕೋರ್ಸ್ಗಳನ್ನು ಅವರು 1, 2, 3ನೇ ವರ್ಷದಲ್ಲಿ ಇವನ್ನೆಲ್ಲ ಕಲಿತಾರೆ. ಇಲ್ಲಿ ನಮ್ಮಲ್ಲಿ ಈಗ ಒಂದು ಥಿಯರಿ ಇತ್ತು ಅಂದರೆ ಒಂದು ಪ್ರಾಕ್ಟಿಕಲ್ ಇರುತ್ತೆ, ಆ ವಿದ್ಯಾರ್ಥಿಗಳು ಅದನ್ನು ಏನು ಥಿಯರಿ ಕಲಿತರೋ ಅದನ್ನು ಪ್ರಾಕ್ಟಿಕಲ್ಲಾಗಿ ಈಗ ತರಕಾರಿ ಬೆಳೆ ಆಗಿರ್ಬೋದು ಅಥವಾ ಹೂವಿನ ಬೆಳೆ ಆಗಿರ್ಬೋದು ಅದನ್ನು ಪ್ರತಿಯೊಬ್ಬರು ಕೂಡ ಬೆಳೆದು ಕೂಡ ಆ ಒಂದು ಅನುಭವ ಆಗಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಪ್ರಾಕ್ಟಿಕಲ್ನಲ್ಲಿ ಅವ್ರಿಗೆ 2ನೇ ವರ್ಷ 3ನೇ ವರ್ಷ ಅವರೇ ಜಮೀನ ನಾವಲ್ಲಿ ಜಾಗದಲ್ಲಿ ನಮ್ಮ ಏನು ಜಾ ಇದು ಕೊಟ್ಟಿರ್ತೇವಲ್ಲ ಅಲ್ಲಿ ಒಂದು ಗುಂಪುಗಳನ್ನು ಮಾಡ್ತೀವಿ, ಅವರು ಒಬ್ಬೊಬ್ಬರು ಒಂದೊಂದು ಬೆಳೆಯನ್ನು ಬೆಳೆದು ಅವರಿಗೆ ಅನುಭವವನ್ನು ಪಡ್ಕೊಳ್ಳೋದಕ್ಕೆ, ಅದು ಯಾವ ರೀತಿ ಬೆಳಿಬೋದು, ಯಾವ ರೀತಿ ಗೊಬ್ಬರ ಹಾಕಬೇಕು, ಯಾವ ರೀತಿ ರೋಗ ಬರ್ತದೆ. ನಾವು ಇಲ್ಲಿ ಕ್ಲಾಸ್ರೂಮಲ್ಲಿ ಬರೀ ಫೋಟೋ ತೋರಿಸಿ ಮಾಡಿರ್ತೀವಿ, ಆದರೆ ಅಲ್ಲಿ ಅವರು ಫೀಲ್ಡಲ್ಲಿ ಅವರೇ ಆ ಒಂದು ಬೀಜವನ್ನು ಬಿತ್ತಿ ಸಂಪೂರ್ಣವಾಗಿ ಹಾರ್ವೆಸ್ಟ್ ಮಾಡೋ ತನಕ ಬೆಳೆದಾಗ ಅವರಿಗೆ ಸಂಪೂರ್ಣವಾಗಿ ಯಾವ ರೋಗ ಬರುತ್ತೆ, ಯಾವ ಕೀಟ ಬರುತ್ತೆ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಅವ್ರಿಗೆ ಮಾಹಿತಿನ ನೀಡ್ತೀವಿ. ಇನ್ನು 4ನೇ ವರ್ಷ ಅವ್ರಿಗೆ ಈ ಯಾವುದೇ ರೀತಿಯಾದಂಥ ಈ ಕ್ಲಾಸ್ರೂಮ್ ಕ್ಲಾಸಸ್ ಇರೋದಿಲ್ಲ. ಅಲ್ಲಿ 2 ಸೆಮಿಸ್ಟ್ರು, ಮೊದಲನೇ ಸೆಮಿಸ್ಟ್ರು ELP ಅಂತ ಹೇಳ್ಬಿಟ್ಟು ಎಕ್ಸ್ಪೀರಿಯೆನ್ಸಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ 1 ಸೆಮಿಸ್ಟ್ರು ಅವರು ಎಂಟ್ರಪ್ರನರ್, ನೀವು ಹೇಳಿದ್ರಿ ಅವರು ಅವರೇ ಆದ ಸ್ವಂತ ಎಂಟ್ರಪ್ರನರ್ ಆಗಲಿಕ್ಕೆ ಪೂರಕವಾಗಿ ಅವರಿಗೆ ಯಾವುದು ಅಪೇಕ್ಷೆ ಮಾಡ್ತಾರೋ ಅಂಥ ಒಂದು 4-5 ಇದರಲ್ಲಿ ನಾವು ಅವರಿಗೆ 6 ತಿಂಗಳುಗಳ ಕಾಲ ಸ್ವಂತ ಅವರು ಎಂಟ್ರಪ್ರನರ್ ಆಗಿ ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ಅವರಿಗೆ ಒಂದು ಪ್ರಾಜೆಕ್ಟ್ ಟೈಪ್ ಕೊಟ್ಬಿಟ್ಟು ಮಾಡಿಸ್ತೀವಿ. ಅವರೇ ಶುರು ಮಾಡೋದು. ಈಗ ವೆಜಿಟೇಬಲ್ ಸೈನ್ಸಲ್ಲಿ ಅವರು ಏನಾದ್ರು ಮಾಡಬೇಕು ಅಂದರೆ ಕಮರ್ಷಿಯಲ್ ಆರ್ಟಿಕಲ್ಚರು ಅದರಲ್ಲಿ ಇದು ಮಾಡಬೇಕಾದ್ರೆ ಈಗ ಪಾಲಿಹೌಸ್ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಅದನ್ನು ಸಂಪೂರ್ಣವಾಗಿ ಅವರೇ ಬೆಳೆದು ಮಾರ್ಕೆಟಿಂಗ್ ಮಾಡಿ ಅದಕ್ಕೆ ಯಾವ ರೀತಿ ನಾವು ಮಾರ್ಕೆಟ್ ಮಾಡ್ಬೋದು ಅನ್ನೋದನ್ನು ಆ ಒಂದು 6 ತಿಂಗಳಲ್ಲಿ ಅವರು ಕಲಿಬೇಕಾಗ್ತದೆ. ಮತ್ತು ಅವರಿಗೆ ಪ್ಲೇಸ್ಮೆಂಟು 1-3 ವಾರಗಳ ಕಾಲ ಅವರಿಗೆ ಬೇರೆ ಬೇರೆ ಈಗೇನೀಗಾಗಲೇ ಉದ್ಯಮಗಳಿದ್ದಾವೆ ಅಥವಾ ನಮ್ಮ ತೋಟಗಾರಿಕೆ ಉದ್ಯಮಗಳಿದ್ದಾವೆ ಆ ಒಂದು ಉದ್ಯಮಗಳಿಗೆ 3 ವಾರ ಅವ್ರನ್ನ ನಾವು ಕಳಿಸ್ಕೊಡ್ತೀವಿ, ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಸಿಗಲಿ ಅಂತ ಹೇಳ್ಬಿಟ್ಟು ವಿವಿಧ ಇದರಲ್ಲಿ ನಾವು ಒಂದು 7-8 ಕ್ಷೇತ್ರಗಳನ್ನು ಆಯ್ಕೆ ಮಾಡ್ತೀವಿ. ಅದರಲ್ಲೇ ಅವ್ರು ಯಾವ್ದು ಬೇಕೋ ಅದನ್ನು ಅವ್ರು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅವರು ಪರಿಣಿತರಾಗ್ಬೋದು ಎಕ್ಸ್ಪರ್ಟೈಸ್ ಇದು ಮಾಡಲಿಕ್ಕೆ ವಿವಿಧ ಇದರಲ್ಲಿ. ಅವ್ರಿಗೆ 3 ವಾರ ನಾವು ಅದನ್ನು ಇದು ಮಾಡ್ತೀವಿ, ಅಲ್ಲಿ ಹೋಗಿ ಅವರು ಟ್ರೈನಿಂಗ್ ತರಬೇತಿಯನ್ನು ತೊಗೊಂಡು ಬರ್ತಾರೆ. ಮತ್ತು ಲಾಸ್ಟ್ ಸೆಮಿಸ್ಟ್ರ್ ರಾವೆ ಅಂತೇಳಿ ಇರುತ್ತೆ. ರಾವೆನಲ್ಲಿ ಅವರು 3 ತಿಂಗಳು 12 ವಾರಗಳ ಕಾಲ ಅವರು ಹಳ್ಳಿನಲ್ಲೇ ಇರಬೇಕಾಗ್ತದೆ. ಹಳ್ಳಿನಲ್ಲೇ ಇದ್ದು ಯಾಕೆಂದರೆ ಸಂಪೂರ್ಣವಾಗಿ ಈಗ ಒಬ್ಬ ತೋಟಗಾರಿಕಾ ಅಧಿಕಾರಿ ಅಥವಾ ಒಬ್ಬ ಕೃಷಿ ಅಧಿಕಾರಿ ಆದಾಗ ಅವರಿಗೆ ಅಲ್ಲಿ PRA ಅಂತೇಳಿ ಒಂದು ಆ ಒಂದು ಜನಗಳ ಜೊತೆ ಯಾವ ರೀತಿ ಬೆರಿಬೇಕು, ಅಲ್ಲಿ ಯಾವ ರೀತಿ ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿ ಯಾವೆಲ್ಲ ಬೆಳೆ ಬೆಳೀತಾ ಇದ್ದಾರೆ, ಅವ್ರು ಯಾವೊಂದು ಸಮಸ್ಯೆಯನ್ನು ಯಾವ ಬೆಳೆಯಲ್ಲಿ ಯಾವ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಮತ್ತು ಅಲ್ಲಿ ಆ ಒಂದು ಸೋಷಿಯಲ್ ಕೆಲವೊಂದು ಪ್ರಾಬ್ಲಮ್ಸ್ ಏನಿದ್ದಾವೆ ಇದನ್ನು PRA ಅಂತೇಳಿ ಮಾಡಿ ಆ ಒಂದು ಹಳ್ಳಿಯ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೀತಾರೆ. ಮೊದಲು 1 ವಾರದಲ್ಲಿ ಅವರು ಹಳ್ಳಿನಲ್ಲಿ ಇದ್ದುಕೊಂಡು ನಂತರ ಇದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾರೆ. ಇದಕ್ಕೆಲ್ಲ ನಮ್ಮ ಪ್ರೊಫೆಸರ್ಸು ಕೂಡ ಹೋಗ್ತಾ ಇರ್ತಾರೆ, Day 1 ಹೋಗ್ತಾ ಇರ್ತಾರೆ. 1 ವಾರಕ್ಕೆ ಒಬ್ಬೊಬ್ಬರು ನಾವು ಪ್ರೊಫೆಸರ್ಗಳನ್ನ ಇದು ಮಾಡಿರ್ತೀವಿ. ಅವರು ಇದನ್ನೆಲ್ಲ ಇದು ಮಾಡಿ ರಾತ್ರಿ ಹೊತ್ತು ಅವರು ಗ್ರೂಪ್ ಮೀಟಿಂಗ್ ರೈತರನ್ನೆಲ್ಲ ಕರೆದು ಅವರ ಒಂದು ಸಮಸ್ಯೆಗಳ ಬಗ್ಗೆ ಅವ್ರ ಜೊತೆ ಮಂಡನೆ ಮಾಡಿ ಅದನ್ನು ಅವರು ಎಷ್ಟು ಮಟ್ಟಿಗೆ ಇವತ್ತು ಹೊಸ ತಾಂತ್ರಿಕತೆಗಳು ಬಂದಿದ್ದಾವಲ್ಲ ಎಷ್ಟು ಮಟ್ಟಿಗೆ ಅವರು ಅಳವಡಿಸ್ಕೊಂಡಿದ್ದಾರೆ, ಎಷ್ಟು ಗ್ಯಾಪ್ ಇದೆ, ಅಥವಾ ತಳಿಗಳಾಗಿರ್ಬೋದು ಅಥವಾ ಉತ್ಪಾದನಾ ತಾಂತ್ರಿಕತೆ ಪ್ರೊಡಕ್ಷನ್ ಟೆಕ್ನಾಲಜಿ ಆಗಿರ್ಬೋದು ಎಲ್ಲಿ ಗ್ಯಾಪ್ ಇದೆ, ಎಷ್ಟು ಇವತ್ತು ನಮ್ಮ ಒಂದು ಹೊಸ್ದಾಗಿ ಏನು ತಾಂತ್ರಿಕತೆ ಬಂದಿದೆ ಅದನ್ನು ಎಷ್ಟು ಅಳವಡಿಸ್ಕೊಂಡಿದ್ದಾರೆ ಅಥವಾ ಅಳವಡಿಸ್ಕೊಂಡಿದೆ ಇರೋದಕ್ಕೆ ಏನು ಕಾರಣಗಳು, ಇವನ್ನೆಲ್ಲ ಅವರು PRA ಮುಖಾಂತರ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಆಗ ಅವ್ರಿಗೆ ಕೆಲವೊಂದು ಈಗ ನಾವು ರಾವೆ ಮಾಡಿ ಬಂದಿರತಕ್ಕಂಥ ವಿಲೇಜ್ಗಳಲ್ಲಿ ಕೊನೆಯ ದಿವಸ ನಾವೊಂದು ಕ್ಯಾಂಪ್ ಮಾಡಿದಾಗ ಆ ರೈತರು ಎಷ್ಟು ಒಂದು ಸಂತೋಷದಿಂದ ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ, ಇಷ್ಟೊಷ್ಟಿಂದ ನಾವು ತೋಟಗಾರಿಕೆ ಬೆಳೆ ಬೆಳೀತಾ ಇದ್ದೀವಿ ಅಥವಾ ಕೃಷಿ ಮಾಡ್ತಾ ಇದ್ದೀವಿ, ಈ ಮಕ್ಕಳು ಬಂದು ನಮಗೆಲ್ಲ ಹೇಳ್ಕೊಟ್ಟು ನಿಜವಾಗೂ ಇದು ನಮಗೆ ತುಂಬ ಅನುಕೂಲ ಆಯಿತು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅದು ಈ ಇದರಲ್ಲೂ ಕೂಡ ಆಕಾಶವಾಣಿ ಇದರಲ್ಲೂ ಸಹ ನಮ್ಮ ರಾವೆ ಪ್ರೋಗ್ರಾಮ್ಗಳು ಸಹ ಬಿತ್ತರವಾಗಿದ್ದಾವೆ. 4 ವರ್ಷದ ಕೋರ್ಸನ್ನು ಮುಗಿಸಿದ ಮೇಲೆ ಅವ್ರಿಗೆ ಗೋಲ್ಡ್ ಮೆಡಲ್ಗಳು ಈ ತರಹ ಮೆಡಲನ್ನು ಗಳಿಸುವಂಥ ಅವಕಾಶನೂ ಇರಬಹುದೇನೋ ಅಲ್ವಾ? ಖಂಡಿತವಾಗಿ ಖಂಡಿತವಾಗಿ, ಅದು ಪ್ರತಿ ಕಾಲೇಜ್ಗೂ ಕೂಡ 2 ಗೋಲ್ಡ್ ಮೆಡಲ್ಗಳನ್ನು ಕೊಡ್ತೀವಿ. 1 ಬೆಸ್ಟ್ ಔಟ್ಗೋಯಿಂಗ್ ಸ್ಟೂಡೆಂಟ್ ಅಂತ ಒಂದು ಓವರ್ಆಲ್ ಮೆರಿಟೋರಿಯಸ್ ಸ್ಟೂಡೆಂಟ್ಗೆ. ಅದು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅಂದರೆ ಅವ್ರ ಮಾರ್ಕ್ಸ್ ಮೇಲೆ, CGP ಅಂತ ನಾವೇನು ಹೇಳ್ತೀವಿ, ಹೈಯೆಸ್ಟ್ ಮಾರ್ಕ್ಸ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಅದು ಆ ಕಾಲೇಜಿನ ಗೋಲ್ಡ್ ಮೆಡಲ್. ಇನ್ನೊಂದು ಓವರ್ಆಲ್ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಪ್ಲಸ್ ಸಿ ಜಿ ಪಿ ಮಾರ್ಕ್ಸ್, ಇದರಲ್ಲಿ ಯಾರು ಜಾಸ್ತಿ ಬಂದಿರ್ತಾರೋ ಅಂಥವ್ರಿಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಗೋಲ್ಡ್ ಮೆಡಲ್ ಅಂತ ಹೇಳ್ಬಿಟ್ಟು ಎರಡು ಗೋಲ್ಡ್ ಮೆಡಲನ್ನು ನಾವು ಪ್ರತಿ ಕಾಲೇಜ್ನಲ್ಲೂ ಕೊಡ್ತೀವಿ. ಮತ್ತು ಓವರ್ಆಲ್ ಯೂನಿವರ್ಸಿಟಿನಲ್ಲಿ ಹೈಯೆಸ್ಟ್ ಬಂದಿರತಕ್ಕಂಥವ್ರಿಗೆ ಯೂನಿವರ್ಸಿಟಿ ಗೋಲ್ಡ್ ಮೆಡಲ್, ಇವು ಎರಡೂ ಸಹ ಯೂನಿವರ್ಸಿಟಿ ಗೋಲ್ಡ್ ಮೆಡಲೇನೆ. ಬಟ್ ಓವರ್ಆಲ್ ಎಲ್ಲ ಕಾಲೇಜ್ಗಳಲ್ಲೂ ಸೇರಿಸಿ ಒಬ್ಬರು ಟಾಪ್ ಯಾರು ಬಂದಿರ್ತಾರೆ, ಇಡೀ ಯೂನಿವರ್ಸಿಟಿಗೆ ಟಾಪ್ ಯಾರು ಬಂದಿರ್ತಾರೆ ಅವ್ರಿಗೊಂದು ಗೋಲ್ಡ್ ಮೆಡಲನ್ನು ಕೊಡ್ತೀವಿ. ಇದ್ರ ಜೊತೆಗೆ ಸ್ಪಾನ್ಸರ್ಸ್ ಗೋಲ್ಡ್ ಮೆಡಲು ಬೇರೆ ಇರ್ತವೆ ಪ್ರತಿ ವಿಷಯಕ್ಕೂ. ಇದರಲ್ಲಿ ಆ ಥರ ಗೋಲ್ಡ್ ಮೆಡಲ್ಗೂ ಸಹ ಅವರು ಯಾರು ಯಾವುದಕ್ಕೋಸ್ಕರ ಇಟ್ಟಿರ್ತಾರೆ ಅದ್ರ ಪ್ರಕಾರ ಗೋಲ್ಡ್ ಮೆಡಲ್ಗಳು ಸಹ ಸಿಗುತ್ತೆ. ಪಠ್ಯೇತರ ಚಟುವಟಿಕೆಗಳು ಏನಿರ್ತವೆ, ಪ್ರವಾಸಕ್ಕೆ ಏನಾದರೂ ಕರ್ಕೊಂಡು ಹೋಗ್ತೀರಾ ಹೇಗೆ? ಹಾಂ, ಖಂಡಿತವಾಗೂ. ಯಾಕೆಂದರೆ ನಮ್ಮಲ್ಲಿ ಈಗೇನು ನೀವು ಪ್ರವಾಸ ಅಂತ ಹೇಳಿದ್ರಲ್ಲ, ಈ ಕೋರ್ಸಲ್ಲೂ ಸಹ ಇರ್ತವೆ ಪ್ರತಿ ಸೆಮಿಸ್ಟ್ರಲ್ಲೂ ಪ್ರತಿ ಸಬ್ಜೆಕ್ಟ್ನಲ್ಲೂ ಸಹ. ಈಗ ನಮ್ಮಲ್ಲಿ ಎಲ್ಲ ಬೆಳೆಗಳನ್ನು ಸಿಕ್ಕಿರೋದಿಲ್ಲ, ಅಂಥ ಸಂದರ್ಭದಲ್ಲಿ ಈಗ ರೋಗ ಇರ್ಬೋದು, ಕೀಟ ಇರ್ಬೋದು, ಅಥವಾ ಬೆಳೆ ಪದ್ಧತಿ ಇರ್ಬೋದು, ಅಂಥವನ್ನು ನೋಡಲಿಕ್ಕೆ ಈಗ ಎಲ್ಲಿ ಅದು ಸಿಗುತ್ತೆ, ಬೇರೆ ಯಾವುದಾದ್ರು ನಮ್ಮ ಸಂಸ್ಥೆಗಳು ಐ ಎಚ್ ಆರ್ ಆಗಿರ್ಬೋದು ಅಥವಾ ಬೇರೆ ಯೂನಿವರ್ಸಿಟಿ ಆಗಿರ್ಬೋದು ಅಂತ. ಇದನ್ನು ನಾವು ಆ ಕೋರ್ಸ್ ಅವ್ರು ಕಲಿಬೇಕಾದ್ರೇ ಅವ್ರನ್ನ ಸ್ಟೂಡೆಂಟ್ಸ್ಗಳನ್ನ ಬೇರೆ ಬೇರೆ ಇದಕ್ಕೆ ಆ ಒಂದು ಅವಕಾಶ ಇರುತ್ತೆ. ಅವರಿಗೆ ಏನಂದರೆ ಪ್ರಾಕ್ಟಿಕಲಿಗೆ ಅವರು ಎಕ್ಸ್ಪೋಸ್ ಆಗಲಿ ಅನ್ನೋ ದೃಷ್ಟಿಯಿಂದ ಆ ಪ್ರತಿ ಸೆಮಿಸ್ಟ್ರು ಸ್ಟೂಡೆಂಟ್ಸನ್ನು ಆ ಕನ್ಸರ್ನ್ಡ್ ಕೋರ್ಸ್ ಟೀಚರು ಅಲ್ಲಿ ನಮ್ಮಲ್ಲಿ ತೋರ್ಸೋಕ್ಕಾಗದೇ ಇರೋದನ್ನು ಬೇರೆ ಎಲ್ಲಿ ಸಿಗುತ್ತೆ ಅದನ್ನು ಕರ್ಕೊಂಡೋಗಿ ತೋರ್ಸೋಕ್ಕಂಥ ವ್ಯವಸ್ಥೆ ಇರುತ್ತೆ. ಆಮೇಲೆ ಮೂರನೇ ವರ್ಷದ ವಿದ್ಯಾರ್ಥಿಗಳೇ ಒಂದು ಸ್ಟೇಟ್ ಟೂರ್ ಅಂಥೇಳಿ, ಅಂದರೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು, ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಲ್ಲಿ, ಬೇರೆ ಬೇರೆ ತೋಟಗಾರಿಕಾ ಕಾಲೇಜ್ ಇರ್ಬೋದು, ಕೃಷಿ ಕಾಲೇಜುಗಳಲ್ಲಿ ಅಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ರಾಜ್ಯ ಪ್ರವಾಸ ಇರುತ್ತೆ. ಆಮೇಲೆ ಫೋರ್ತ್ ಇಯರಲ್ಲಿ ಅಥವಾ ಥರ್ಡ್ ಇಯರ್ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಅವರಿಗೆ ಜನರಲಿ ಇದನ್ನು ಫೋರ್ತ್ ಇಯರಲ್ಲೂ ಮಾಡ್ತೀವಿ. ಫೋರ್ತ್ ಇಯರಲ್ಲಿ ಆಲ್ ಇಂಡಿಯಾ ಟೂರ್ ಅಂತೇಳಿ, ಅಂದರೆ ಆಲ್ ಇಂಡಿಯಾ ಟೂರಲ್ಲಿ ಇಲ್ಲಿ ಯಾವುದು ಕವರ್ ಮಾಡಿರೋದಿಲ್ಲವೋ ಅದನ್ನು ಮೇಯ್ನಾಗಿ ನಾರ್ತ್ ಇಂಡಿಯಾ ಮತ್ತು ಇಲ್ಲಿ ಆ ಒಂದು ಬೆಳೆಗಳ ಪ್ರಮುಖ ವಿಶ್ವವಿದ್ಯಾಲಯಗಳು, ಪ್ರಮುಖವಾದಂಥ ವಿಶ್ವವಿದ್ಯಾಲಯಗಳು, ಪ್ರಮುಖವಾದಂಥ ಐ ಸಿ ಆರ್ ಸಂಶೋಧನಾ ಕೇಂದ್ರಗಳಿಗೆ ವಿಸಿಟ್ ಕೊಡ. ಈಗ ಐ ಸಿ ಆರನ್ನು ಯಾರೂ ನೋಡಿರೋದಿಲ್ಲ. ಐ ಸಿ ಆರ್ ಅಂತ ಡೆಲ್ಲಿಯಲ್ಲಿ ಹೇಳ್ತಾ ಇರ್ತೀವಿ, ಅದೊಂದು ಅವಕಾಶ ಐ ಸಿ ಆರ್ನ ಒಂದು ಅಲ್ಲೋಗಿ ಡೆಲ್ಲಿ ನೋಡೋದಕ್ಕೆ ಒಂದು ಅವಕಾಶ. ರಾಜ್ಯ ಪ್ರವಾಸ ಎಷ್ಟು ದಿವಸದ್ದು, ರಾಷ್ಟ್ರ ಪ್ರವಾಸ ಎಷ್ಟು ದಿವಸದ್ದು ಸರ್? ರಾಜ್ಯ ಪ್ರವಾಸ 10 ದಿನಗಳದು. ಓಕೆ, 10 ರಿಂದ 12 ದಿನಗಳು. ಇದು ಆಲ್ ಇಂಡಿಯಾ ಟೂರು, ರಾಷ್ಟ್ರ ಪ್ರವಾಸ 15 ದಿನಗಳದು. ಓಕೆ ಓಕೆ. ಒಟ್ಟಾರೆ ಒಬ್ಬ ಸಮಗ್ರವಾದ ತೋಟಗಾರಿಕಾ ತಜ್ಞನಾಗಿ 4 ವರ್ಷ ಕೋರ್ಸ್ ಮುಗಿದ ಮೇಲೆ ಹುಡುಗ ಹೊರಗಡೆ ಬರ್ತಾನೆ, ಹುಡುಗ ಅಥವಾ ಹುಡುಗಿ. ಹೌದು. ಓಕೆ, ಅವರಿಗೆ ಮುಂದೇನು ಭವಿಷ್ಯ, ಮಾಸ್ಟರ್ಸ್ ಡಿಗ್ರಿ ಮಾಡೋ ಅವಕಾಶಗಳು ಹೇಗಿದ್ದಾವೆ? ಇಲ್ಲಿ ನಾನು ಇನ್ನೊಂದು ಹೇಳೋದು, ಈ ವರ್ಷದಲ್ಲೇ ಈಗೇನು ಡಿಗ್ರಿ ಮುಗಿಸ್ರಲ್ಲ ಆ ಹುಡುಗರಿಗೆ ನಮ್ಮ ಒಂದು NHEP ಅಂತ ನ್ಯಾಷನಲ್ ಹಾರ್ಟಿಕಲ್ಚರ್ ಎಜುಕೇಷನ್ ಪ್ರೋಗ್ರಾಮಲ್ಲಿ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ಬಂದರು. ಅದನ್ನು ಯೂನಿವರ್ಸಿಟಿ ಮಟ್ಟದಲ್ಲಿ 40 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದರು. ಅದು ಏನಂದರೆ ಅವ್ರಿಗೂ ಒಂದು ಟೆಸ್ಟ್ ಮಾಡಿ ಅದರಲ್ಲಿ ಅವರೊಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕಾಯಿತು. ಸ್ಟಾರ್ಟಪ್ಸ್ ಆ ಒಂದು ಇದನ್ನು ಯಾರು ತುಂಬ ಚೆನ್ನಾಗಿ ಮಂಡನೆ ಮಾಡಿದ್ರು ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಈಗ ಬೇರೆ ದೇಶಗಳಿಗೆ ಕರ್ಕೊಂಡೋಗಿ ಅವ್ರಿಗೆ ಆ ಒಂದು ತರಬೇತಿಯನ್ನು ಸುಮಾರು 1.5 ತಿಂಗಳು ತರಬೇತಿನ ವಿದೇಶಗಳಲ್ಲಿ ಅವ್ರಿಗೆ ಕೊಟ್ಟು ಇದು ಮಾಡಿದ್ರು. ಮತ್ತು ಅದೇ ರೀತಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ರಿಸರ್ಚ್ ಸ್ಟೇಷನಲ್ಲಿ ಸಹ ಅವರಿಗೆ ಆ ಒಂದು ಎಕ್ಸ್ಪರ್ಟೈಸ್ ಆಗಬೇಕು, ಅವರ ಒಂದು ಸ್ವಂತ ಉದ್ಯಮಿಗಳಾಗಬೇಕು ಅನ್ನೋ ದೃಷ್ಟಿನಲ್ಲಿ ಸಾಕಷ್ಟು ತರಬೇತಿಗಳನ್ನು ಕೊಡ್ತೀವಿ. ಮತ್ತು ಈ ಫೈನಲ್ ಇಯರ್ ಇದ್ದಾಗ ಅವರಿಗೆ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಅಂತೇಳಿ ಅವರ ಒಂದು ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಕಷ್ಟು ನಾವು ಅವರಿಗೆ ತರಬೇತಿಗಳನ್ನು ನಾವು ಬೇರೆ ಎಕ್ಸ್ಪರ್ಟ್ಗಳನ್ನು ಕರೆಸಿ ಅವರಿಗೆ ತರಬೇತಿಯನ್ನು ಕೊಡ್ತೀವಿ. ಯಾಕೆಂದರೆ ಈಗ ಕೇವಲ ಸರ್ಕಾರಿ ಹುದ್ದೆಗಳನ್ನೇ ಅವರು ನಂಬ್ಕೋಬಾರ್ದು, ಅವರು ಸ್ವಂತ ಇಚ್ಛೆ ಉಳ್ಳವರು. ಯಾಕೆಂದರೆ ಈಗ ಸರ್ಕಾರ ಸಾಕಷ್ಟು ಉತ್ತೇಜನ ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗ ಸ್ಟಾರ್ಟಪ್ಗಳನ್ನ ಇದು ಮಾಡಲಿಕ್ಕೆ ಸಾಕಷ್ಟು ಉತ್ತೇಜನ ಕೊಡ್ತಾ ಇದೆ. ಆ ದೃಷ್ಟಿನಲ್ಲಿ ಏನಾಗ್ತಾ ಇದೆ ಅಂದರೆ ಬೇರೆ BE ಮಾಡಿರ್ತಕ್ಕಂಥ ಬೇರೆ ಗ್ರ್ಯಾಜುಯೇಟ್ಸ್ಗಳು ನಮ್ಮ ತೋಟಗಾರಿಕೆ ಇದರಲ್ಲಿ ಬಂದು ಅವರು ಸ್ಟಾರ್ಟಪ್ಸ್ ಮಾಡ್ತಾ ಇದ್ದಾರೆ. ಹೆಚ್ಚು ಇದರಲ್ಲಿ ಕಮರ್ಷಿಯಲ್ ಆಗಿ ಆ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾಕೆಂದರೆ ಇದುವರೆಗೂ ಏನಾಗ್ತಿತ್ತು ಅಂದರೆ ನಮ್ಮ ಗ್ರ್ಯಾಜುಯೇಟ್ಸು ಒಂದಿಲ್ಲ ಒಂದು ಸರ್ಕಾರಿ ಹುದ್ದೆನಲ್ಲಿ ಬೇಗ ಸಿಗ್ತಿತ್ತು, ಅವರು ಸರ್ಕಾರಿ ಹುದ್ದೆಗಳಿಗೆ ಒಂದು ಜಾಸ್ತಿ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು. ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಈಗ ವಿದ್ಯಾರ್ಥಿಗಳು ಜಾಸ್ತಿ ಬರ್ತಾ ಇರೋದ್ರಿಂದ ನಾವು ಮತ್ತೆ ಈ ಒಂದು ತೋಟಗಾರಿಕೆ ಕ್ಷೇತ್ರದಲ್ಲಿ ಉದ್ಯಮಿಗಳಾಗಿ ಈ ನಮ್ಮ ವಿದ್ಯಾರ್ಥಿಗಳು ಹೊರಬಂದಾಗ ಯಾಕೆಂದರೆ ಇವ್ರಿಗೆ ಸಾಕಷ್ಟು ಕಲಿತು ಬಂದಿರ್ತಾರೆ, ಹಾಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇವರು ಆ ಉದ್ಯಮವನ್ನು ಮೇಲಕ್ಕೆ ತೊಗೊಂಡು ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ಈ ಎಲ್ಲ ರೀತಿಯಾದಂಥ ಒಂದು ತರಬೇತಿಯನ್ನು ಇಲ್ಲಿ ಕೊಡ್ತೀವಿ. ಇನ್ನು ಇದು ಮುಗಿದ ನಂತರ ಈಗ ಡಿಗ್ರಿ ಮುಗಿದಲ್ಲಿ ನಮ್ಮ ಉದ್ದೇಶ ಅವರು ಆದಷ್ಟು ಉದ್ಯಮಿಗಳ ರೀತಿ ಆಗಬೇಕು ಅಂತೇಳಿ, ಮೊದಲನೇದಾಗಿ ಅವರು ಈಗ ಅದಕ್ಕಿಂತ ಮುಖ್ಯವಾಗಿ ಉದ್ಯಮಿಗಳಾಗೋದಕ್ಕಿಂತ ಮುಖ್ಯವಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋವಂಥವ್ರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಯಾಕೆಂದರೆ ಇನ್ನೂ ಹೆಚ್ಚಿನ ಜ್ಞಾನ ಸಿಕ್ಕಿದಾಗ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಇದು ಮಾಡ್ಬೋದು ಅಂತೇಳಿ ಅವರು ಉದ್ಯಮಿಗಳಾಗಲಿಕ್ಕೆ ಅನುಕೂಲ ಆಗ್ತದೆ. ಈಗ ಈಗ ವೆಜಿಟೇಬಲ್ ಸೈನ್ಸ್ ಇರ್ಬೋದು, ಫ್ಲೋರಿಕಲ್ಚರ್ ಆಗಿರ್ಬೋದು, ಪ್ಲಾಂಟೇಷನ್ ಕ್ರಾಪ್ಸ್, ಅದರಲ್ಲಿ ಅವರು MSc ಮಾಡಿದಾಗ ಹೆಚ್ಚಿನ ಜ್ಞಾನ ಬಂದಾಗ ಅವರು ಅದರಲ್ಲಿ ಉದ್ಯಮಶೀಲರಾಗಲಿಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಮತ್ತು ಅವಕಾಶಗಳು ಸಾಕಷ್ಟು ಇರ್ತವೆ. ಇದರಿಂದ ಈ ದೃಷ್ಟಿನಲ್ಲಿ ನಾವು ಯಾರು ಸ್ನಾತಕೋತ್ತರ ಅಥವಾ PG ಮಾಡ್ತಾರೋ, MSc ಅಥವಾ ಹೈಯರ್ ಎಜುಕೇಷನ್ ಮಾಡ್ತಾರೋ ಅವರಿಗೆ ನಮ್ಮಲ್ಲಿ ಆ ಒಂದು 4ನೇ ವರ್ಷದಲ್ಲಿದ್ದಾಗ ಅವರಿಗೆ ICR JRF ಅಂತ ಎಕ್ಸಾಮ್ ಮಾಡ್ತಾರೆ. ಅದಕ್ಕೆ ನಮ್ಮ ಕಾಲೇಜಿನಲ್ಲಿ ನಾವು ವಿಶೇಷವಾಗಿ ಅವ್ರಿಗೆ ತರಬೇತಿ ಕೊಡ್ತೀವಿ. ಏಕೆಂದರೆ ಒಂದ್ಸಲ JRF ಮುಖಾಂತರ ಅವರು ಸೀಟನ್ನು ತೊಗೊಂಡ್ರೆ ಅವರಿಗೆ ಸಂಪೂರ್ಣವಾದಂಥ ಎಜುಕೇಷನ್ಗೆ ಎಷ್ಟು ಖರ್ಚು ಬೇಕೋ ಅಷ್ಟನ್ನು ಕೇಂದ್ರ ಸರ್ಕಾರ ಕೊಡ್ತಾ ಬರುತ್ತೆ. JRF ಸ್ಕಾಲರ್ಶಿಪ್ ಬರುತ್ತದೆ. ಹಾಗಾಗಿ ಈ ಒಂದು ಇದರಲ್ಲಿ ನಮ್ಮ ಒಂದು ಸಂತೋಷದ ವಿಷಯ ಅಂದರೆ ನಮ್ಮ ವಿಶ್ವವಿದ್ಯಾಲಯ ತೋಟಗಾರಿಕೆ JRF ಐದು ವರ್ಷಗಳಿಂದ ಭಾರತದಲ್ಲೇ ಮೊಟ್ಟ ಮೊದಲ ಸ್ಥಾನ ಪಡ್ಕೊಂಡ್ಬಂದಿದೆ. ನೋಡಿ, ಅದರಲ್ಲಿ ನಮ್ಮ ಕಾಲೇಜು, ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಮೈಸೂರು ಕಾಲೇಜು ಮೊದಲನೇ ಸ್ಥಾನ JRF ಪಡೆಯೋದ್ರಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸ್ಕೊಂಡ್ಬಂದಿದೆ. ಹಂಗಾಗಿ ನಮ್ಮ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ MSc ಮಾಡಲಿಕ್ಕೆ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಸೀಟಿಗೆ ಈಗ ಡೆಲ್ಲಿನಲ್ಲಿ ಇರ್ಬೋದು, ಬೇರೆ ಬೇರೆ ಒಳ್ಳೆಯ ವಿಶ್ವವಿದ್ಯಾಲಯದಲ್ಲಿ ಸೀಟನ್ನು ಪಡೆದು ಈಗ ಅಧ್ಯಯನವನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಆಯ್ಕೆ ಆಗಿರೋರು ಸಾಕಷ್ಟು ಜನ ಇರ್ಬೋದು. ಖಂಡಿತ ಖಂಡಿತ. ಈಗ ಕೆಲವರು MSc ಮಾಡಿಕೊಂಡು ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಮಾಡೋರಿರ್ತಾರೆ. ಈಗ ಕೆಲವರು ಇಲ್ಲ ನಾವು ಈಗಲಿಂದನೇ ಮಾಡ್ತೀವಿ ಅಂತೇಳಿ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ. ISC ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಟೆಂಡ್ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳು ಸುಮಾರು ಇದ್ದಾರೆ ನಮ್ಮಲ್ಲಿ. ISC ನಾನು ಮಾಡಬೇಕು ಅಂತೇಳಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ. ಕೆಲವರು ಬೇರೆ ಬೇರೆ ಅವ್ರದ್ದೇ ಆದೊಂದು ಡಿಗ್ರಿ ಮುಗಿದ ಮೇಲೆ ನಾನು ಇಂಥ ಇಲಾಖೆ ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅಂತೇಳಿ IPS ಮಾಡಬೇಕು ಅನ್ನೋರು ಇರ್ತಾರೆ. ಕೆಲವರು ಇನ್ಸ್ಪೆಕ್ಟರ್ ಲೆವೆಲ್ಗೆ SI ಇದಕ್ಕೆ ಹೋಗ್ಬೇಕು ಅನ್ನೋರು ಇರ್ತಾರೆ. ಆ ರೀತಿ ಅದಕ್ಕೂ ಕೂಡ ನಮ್ಮಲ್ಲಿ ಒಳ್ಳೆಯ ಲೈಬ್ರರಿ ಇದೆ. ಅವರಿಗೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಿಗೆ ಅದಕ್ಕೋಸ್ಕರ ಅಂತಲೇ ನಾವು ಸಪ್ರೇಟ್ ಒಂದು ವಿಂಗನ್ನು ಮಾಡಿದ್ದೀವಿ, ಕಾಂಪಿಟೇಟಿವ್ ಎಕ್ಸಾಮ್ ಸೆಕ್ಷನ್ ಅಂತಲೇ. JRF ಹೋದವ್ರಿಗೆ ನಮ್ಮಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಕಾಂಪಿಟೇಟಿವ್ ಎಕ್ಸಾಮ್ ಅದು ಬುಕ್ಸು ಇದನ್ನೆಲ್ಲ ತರಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಲೈಬ್ರರಿನಲ್ಲಿ. ಹಾಗಾಗಿ ಇದಕ್ಕೆಲ್ಲ ಅವರಿಗೆ ಸಾಕಷ್ಟು ಉತ್ತೇಜನ ಇದೆ. ಇನ್ನು ಉದ್ಯೋಗಾವಕಾಶ, ಈಗ MSc ಮುಗಿದ ಮೇಲೆ ಅವರು PhD ಹೋಗೋಂಥವ್ರು ಹೋಗ್ಬೋದು, ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂದರು. ಇದರ ನಂತರ ಈಗ ಉದ್ಯೋಗಾವಕಾಶ ಅಂದರೆ ಮೊದಲನೇದಾಗಿ ಈಗ ತೋಟಗಾರಿಕೆ ಇಲಾಖೆಯಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿ, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಡೈರೆಕ್ಟ್ರು. ಈಗ BSc ಹಾರ್ಟಿಕಲ್ಚರ್ ಮಾಡಿರೋರು ಅಸಿಸ್ಟೆಂಟ್ ಡೈರೆಕ್ಟ್ರು ಮತ್ತು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆಗಿ ಆಯ್ಕೆ ಆಗ್ಬೋದು. ಬೇರೆ ಇನ್ಯಾವ ಗ್ರಾಜ್ಯುಯೇಟ್ಸು ಎಲಿಜಿಬಲ್ ಇಲ್ಲ. ತೋಟಗಾರಿಕೆ ಇಲಾಖೆಯಲ್ಲಿ ಅವರು HO ಆಗಬೇಕು ಅಂದರೆ BSc ಹಾರ್ಟಿಕಲ್ಚರ್ ಆಗಿರಲೇಬೇಕು, CNDR ರೂಲ್ ಆಗಿದೆ. ಇನ್ನು ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ಕ್ಲಾಸ್ 1 ಆಫೀಸರು, ಅದನ್ನು ಕೂಡ ನೇರ ನೇಮಕಾತಿ ಇದೆ. MSc ಹಾರ್ಟಿಕಲ್ಚರ್ ಮಾಡ್ಕೊಂಡಿರೋರು ಈ ಹುದ್ದೆಗೆ ಅರ್ಹರ ಇರ್ತಾರೆ. ಆ ಒಂದು ತೋಟಗಾರಿಕೆ ಇಲಾಖೆಗೆ ನೇರವಾಗಿ ಅಧಿಕಾರಿಗಳಾಗಿ ಹೋಗ್ಬೋದು. ನಂತರ ಈಗ ಯೂನಿವರ್ಸಿಟಿನಲ್ಲಿ ಹೈಯರ್ ಎಜುಕೇಷನ್ ಮಾಡಿರ್ತಕ್ಕಂಥವ್ರು, ಯೂನಿವರ್ಸಿಟಿ ಮತ್ತು IAS, ಈಗ MSc PhD ಮಾಡಿರೋ ಅಂಥವ್ರು ಸೈಂಟಿಸ್ಟಾಗಿ ಆಯ್ಕೆ ಆಗ್ಬೋದು. ICAR ARS ಅಂತೇಳಿ ಎಕ್ಸಾಮ್, ಅಗ್ರಿಕಲ್ಚರ್ ರಿಸರ್ಚ್ ಸರ್ವಿಸ್ ಅಂತೇಳಿ ಎಕ್ಸಾಮ್ ಇರ್ತದೆ. MSc PhD ಮಾಡಿರೋ ಅಂಥವ್ರು ನೇರವಾಗಿ ಅದು ಸೈಂಟಿಸ್ಟ್ ಆಗಿದ್ದು ಮಾಡ್ಬೋದು. ಮತ್ತು ನಮ್ಮ ಯೂನಿವರ್ಸಿಟಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅವರು ನೇರವಾಗಿ ಆಯ್ಕೆ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ಬೋದು. ಇದರ ಜೊತೆಗೆ ನಮ್ಮಲ್ಲಿ ಬೇರೆ ಇಲಾಖೆಗಳ ಎಲ್ಲ ಈಗ ಏನು ಗ್ರ್ಯಾಜುಯೇಷನ್ ಮಾಡಿಸ್ಕೊಂಡು ಯಾರು ಯಾವ್ಯಾವ ಕೋರ್ಸ್ಗೆ ಎಲಿಜಿಬಲ್ ಇರ್ತಾರೋ, ಆರ್ಡಿನರಿ ಡಿಗ್ರಿ ಮಾಡ್ಕೊಂಡು ಈಗ ಎಲ್ಲಕ್ಕೂ ಇವರು ಎಲಿಜಿಬಲ್ ಇರ್ತಾರೆ. ಪದವೀಧರರು ಅಂತ ಹೇಳಿದಾಗ ಆ ಪದವಿಗೆ ಮಿನಿಮಮ್ ಗ್ರ್ಯಾಜುಯೇಟ್ಸ್ ಅಂತ ಎಲ್ಲಿ ಕೇಳ್ತಾರೋ ಅವೆಲ್ಲ ಇದಕ್ಕೂ ಇವರು ಎಲಿಜಿಬಲ್ ಇರ್ತಾರೆ, ಅಲ್ಲಿ ಎಲ್ಲಕ್ಕೂ ಕೂಡ ಹೋಗ್ಬೋದು. ಮತ್ತೆ ಶಿಕ್ಷಣ ಅಂದ್ರೆ ಒಂಥರ ಸಾಗರ ಇದ್ದಂಗೆ. ಹೌದು, ಖಂಡಿತ. ಇದರಲ್ಲಿ ಈಗ ನಾನು ಗೌರ್ಮೆಂಟ್ ಮಾತ್ರ ಹೇಳಿದೆ, ಪ್ರೈವೇಟ್ನಲ್ಲೂ ಸಹ ಸಾಕಷ್ಟು ಅವಕಾಶಗಳಿದ್ದಾವೆ. ನಮ್ಮ ವಿದ್ಯಾರ್ಥಿಗಳಿಗೆ ಸೀಡ್ ಕಂಪ್ನಿಗಳಾಗಿರ್ಬೋದು, ಫರ್ಟಿಲೈಸರ್ ಕಂಪ್ನಿಗಳಾಗಿರ್ಬೋದು, ಮತ್ತೆ ಬ್ಯಾಂಕ್ಸ್ ಅಲ್ಲಿ ನಮ್ಮಲ್ಲಿ ಈಗ ಅಗ್ರಿಕಲ್ಚರ್ ಆಫೀಸರ್ಸ್ ಅಂತಾನೆ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಆ ಇದರಲ್ಲೂ ಕೂಡ ಅವರು ಆಯ್ಕೆಯನ್ನ ಮಾಡ್ಕೋಬಹುದು. ಪ್ರೈವೇಟ್ನಲ್ಲೂ ಸಾಕಷ್ಟು ಅವಕಾಶಗಳು ಇದಾವೆ. ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತ ನೇರ ಫೋನಿನ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಕೆ ರುದ್ರೇಶ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 251258 ಮತ್ತೊಂದು 251589. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತ ನೇರ ಫೋನಿನ ಕಾರ್ಯಕ್ರಮ. ಒಟ್ಟಾರೆ ಸಾಕಷ್ಟು ಮಾಹಿತಿ ನಿಮ್ಮ ಬಳಿಯೂ ಇದೆ ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಹಾಗಾಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳಿದ್ರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದು? 9435650272. ಇನ್ನೊಮ್ಮೆ 9435650272. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9435650272. ಒಳ್ಳೆಯದು ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಇದುವರೆಗೂ ತೋಟಗಾರಿಕಾ ಶಿಕ್ಷಣದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ತೋಟಗಾರಿಕಾ ಶಿಕ್ಷಣದ ಪ್ರಾಮುಖ್ಯತೆ ಕುರಿತು ಮೈಸೂರು ತಾಲೂಕು ಇಲವಾಲದ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎನ್ ಕೇಶವಮೂರ್ತಿ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಈಗ ಕೇಳೋಣ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರಿಗೆ ಈ ಕೆವೈಸಿ ಕುರಿತ ಮಾಹಿತಿಯನ್ನು ನೀಡಲಿದ್ದಾರೆ ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ವಿಎಸ್ ಅಶೋಕ್ ಹಾಗೂ ಪಾಂಡವಪುರ ಉಪವಿಭಾಗದ ಉಪನಿರ್ದೇಶಕರಾದ ಎಚ್ಎನ್ ಮಮತಾ. ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಡಿಯಲ್ಲಿ ಏನು ಪ್ರತಿ ವರ್ಷ 6,000 ರೂಪಾಯಿಗಳು ಪ್ರತಿ ಒಂದು ಕಂತಿನಲ್ಲಿ 2,000 ರೂಪಾಯಿ ಥರ ಬರ್ತಾ ಇದೆ. ಇದುವರೆಗೆ 13 ಕಂತುಗಳು ಈ ಹಣ ಬಿಡುಗಡೆಯಾಗಿದೆ. ಈ 14ನೇ ಕಂತು ಮುಂದಿನ ತಿಂಗಳು ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಒಂದು EKYC ಮಾಡಿಸ್ಬೇಕು ಅನ್ನುವಂತಹ ಒಂದು ಡೆಡ್ಲೈನ ನಮಗೆ ಕೊಟ್ಟಿದ್ರು ಕೇಂದ್ರ ಸರ್ಕಾರದಿಂದ. ಇದು 31 ಮಾರ್ಚ್ ಒಳಗಡೆ ಕಂಪ್ಲೀಟ್ ಆಗಬೇಕಾಗಿತ್ತು. ಆದರೆ ಇದುವರೆಗೂ ನಮ್ಮಲ್ಲಿ EKYC ಮಾಡಿಸ್ಕೊಳ್ದೇ ಇರುವಂತಹ ರೈತರು ಇರೋದ್ರಿಂದ ಈ 30 June ಈ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ರೈತ ಬಾಂಧವರಲ್ಲಿ EKYCಯನ್ನು ಮಾಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. EKYC ಮಾಡಿಸ್ಕೊಳ್ಳೋದಕ್ಕೆ ಪ್ರೊಸೀಜರ್ಸ್ ಏನಂದರೆ, ರೈತ ಬಾಂಧವರು ತಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ರೈತರ ಸಂಪರ್ಕ ಕೇಂದ್ರ ಹತ್ತಿರದ್ದು ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಸ್ಗಳು ಅಥವಾ ಗ್ರಾಮ ಒನ್ ಸೆಂಟರ್ಸ್ಗಳಿಗೆ ಹೋಗಬೇಕಾಗತ್ತೆ. ಆಧಾರ್ ಕಾರ್ಡು ಮತ್ತು ಮೊಬೈಲ್ ಸಂಖ್ಯೆ ಲಿಂಕ್ ಆಗಿದ್ದರೆ ನಾವು 1 ನಿಮಿಷದಲ್ಲಿ OTP ಆಧಾರಿತವಾದ EKYCಯನ್ನು ಮಾಡಿಕೊಡ್ತೀವಿ. ಒಂದು ವೇಳೆ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ತಪ್ಪಿದ್ದರೆ ಅಂತಹ ರೈತರು ಕಾಮನ್ ಸರ್ವಿಸ್ ಸೆಂಟರ್ಸ್ಗಳಿಗೆ ಹೋಗಬೇಕು. ಅವರು ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಅವ್ರದ್ದು EKYCಯನ್ನು ಮಾಡ್ಬೋದಾಗತ್ತೆ. ಒಂದು ವೇಳೆ ಕೆಲವರು ವಯಸ್ಸಾದವರು ಇರ್ತಾರೆ, ಬಯೋಮೆಟ್ರಿಕ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಫೇಸ್ ರೆಕಗ್ನಿಷನ್ ಮೂಲಕ ಕೂಡ ಈ ಕೆವೈಸಿನ ಮಾಡ್ತೀವಿ. ಇವರು ಕೂಡ ಕಾಮನ್ ಸರ್ವಿಸ್ ಸೆಂಟರ್ಸ್ಗಳಲ್ಲಿ ಮಾಡ್ಕೋಬೇಕು. ಆ ಸೌಲಭ್ಯ ರೈತ ಸಂಪರ್ಕ ಕೇಂದ್ರದಲ್ಲಿ ಇರಲ್ಲ. OTP ಆಧಾರಿತವಾದ ಈ ಕೆವೈಸಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡಿಕೊಡ್ತೀವಿ. ದಯವಿಟ್ಟು ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಒಂದು ವೇಳೆ ಈ ಕೆವೈಸಿ ಆಗಿಲ್ಲ June 30 ಅಂತ ಅಂದರೆ 14 ಕಂತಿನ ಹಣ ಬರಲ್ಲ. ಆ ನಂತರ ಅವರು ಅಪ್ಡೇಟ್ ಮಾಡಿಕೊಂಡ್ರೆ ಆ ಕಂತು ಅವರಿಗೆ ಮಿಸ್ ಆಗುತ್ತೆ, ನಂತರದ ಕಂತಿನ ಹಣ ಅಷ್ಟೇ ಬರುತ್ತೆ. ಈ ಕೆವೈಸಿನ ಯಾರೆಲ್ಲ ಮಾಡಿಸ್ಕೋಬೇಕು ಅಂತಂದರೆ, ಯಾರು ಆಧಾರ್ ನಂಬರ್ಗೆ ಕೊಟ್ಟಿದ್ದಂತಹ ಮೊಬೈಲ್ ಸಂಖ್ಯೆಯನ್ನು ಈಗ ಬಳಸ್ತಾ ಇಲ್ಲ, ಯಾರು ಆಧಾರ್ ಜೋಡಣೆ ಆಗಿಲ್ಲ, ಮತ್ತು ಈಗ ಒಂದು ವಾರದಿಂದ ನಾವು ಸುಮಾರು 13 ಇಲ್ಲಿಯವರೆಗೆ ನಮ್ಮ ಕೃಷಿ ಇಲಾಖೆಯಿಂದ ರೈತ ಬಾಂಧವರಿಗೆ ದೂರವಾಣಿ ಕರೆಯನ್ನು ಮಾಡ್ತಾ ಇದ್ದೀವಿ, ಮತ್ತು ಗ್ರೂಪ್ ಟಾಕ್ ಕೂಡ ಮಾಡಿದ್ವಿ. ಅದರಲ್ಲಿ ಯಾರೆಲ್ಲ ಕರೆಯನ್ನು ಸ್ವೀಕರಿಸಿದ್ರು ಅವ್ರದ್ದು ಈ ಕೆವೈಸಿ ಆಗಿರುವುದಿಲ್ಲ. ಅಂಥ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬೇಕಾಗತ್ತೆ. ಅದೇ ರೀತಿ ಯಾರಾದರೂ ರೈತರು ತಮ್ಮ ಭೂ ದಾಖಲೆಗಳನ್ನ, ಏನು ಹೊಸದಾಗಿ ಜಮೀನು ಖರೀದಿ ಮಾಡಿರುವಂಥದ್ದೇ ಆಗ್ಬೋದು ಅಥವಾ ಜಮೀನು ಮಾರಾಟ ಮಾಡಿರುವಂಥದ್ದೇ ಆಗಿರ್ಬೋದು ಅಥವಾ ಅವರ ಹೆಸರಿನಲ್ಲಿ ತಿದ್ದುಪಡಿ ಮಾಡಿಸ್ಕೊಂಡಿದ್ರೆ ಆಧಾರ್ನಲ್ಲಿ, ಈ ರೀತಿ ಅಥವಾ ಇನ್ನೊಂದು ಹೊಸ ಖಾತೆ ಓಪನ್ ಮಾಡಿ ಅಲ್ಲಿ ಏನಾದರೂ ಅವರು ಹೊಸ ನಂಬರ್ನ ಕೊಟ್ಟು ಬೇರೆ ಸಾಲ ಸಹಾಯಧನ ತಗೊಂಡು ನಿಂತಿದ್ರೆ, ಚೇಂಜ್ ಆಗಿದ್ರೆ, ಈ ಥರದವರೆಲ್ಲರಿಗೂ ಸಹ ನಾವು ಈಗಾಗಲೇ ಉಪನಿರ್ದೇಶಕರು ಹೇಳಿದಿರುವ ಹಾಗೆ ಸುಮಾರು 30,000 ಹೆಚ್ಚು ಜನರಿಗೆ ನಾವು ಈ ಗವರ್ನೆನ್ಸ್ ಮೂಲಕ ಗ್ರೂಪ್ ಟಾಕ್ ಮಾಡಿ ತಿಳಿಸಿದ್ದೀವಿ. ಬರ್ತಾ ಇದೆಯಲ್ಲ ಅಂತ ತಾವು ಸುಮ್ಮನೆ ಇದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವಾದರೂ, ಯಾಕಂದರೆ ಇಷ್ಟು ತಿಳಿಸಿದ್ರು ಸಹ ಬಂದು ಈ KYC ಮಾಡಿಸ್ಕೊಳ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ತಮಗೆ